ಅಣ್ಣ ನೀ ಬಾ ನಿನ್ನ ತಂಗಿಯ ಮನೆಗೆ ಮರಿಬೇಡ ನಿನ್ನ ತಂಗಿಯ ಮನೆಯ ಅಣ್ಣ ನೀ ಬಾ ನಿನ್ನ ತಂಗಿಯ ಮನೆಗೆ ಮರಿಬೇಡ ನಿನ್ನ ತಂಗಿಯ ಮನೆಯ ಮರಿಬೇಡ ನಿನ್ನ ತಂಗಿಯ ಮನೆಯ ಮರಿಬೇಡ ನಿನ್ನ ತಂಗಿಯ ಮನೆಯ